ಕೇಳಿ. ಹೋಮಿಯೋ ಕೃಷಿ. ಇಂದಿನ ಕಾರ್ಯಕ್ರಮದಲ್ಲಿ ತೊಗರಿ, ಮೆಕ್ಕೆಜೋಳ, ಕಡಲೆ ಹಾಗೂ ಸೂರ್ಯಕಾಂತಿ ಬೆಳೆಗಳಲ್ಲಿ ಹೋಮಿಯೋ ಕೃಷಿ ಅನುಭವ ಕುರಿತು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಕತ್ನಳ್ಳಿ ಗ್ರಾಮದ ಯುವ ರೈತರಾದ ಮೈಬೂಬ್ ಬಡೇಗಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯ್ ಎನ್ ಸಾಳುಂಕೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆತ್ಮೀಯರೇ, ಇವತ್ತು ನಮ್ಮ ಜೊತೆ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಕತ್ನಳ್ಳಿ ಗ್ರಾಮದ ಯುವ ರೈತರಾಗಿರುವಂತಹ ಮೈಬೂಬ್ ಬಡೇಗಾರ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ವಿಶೇಷವಾಗಿ ತೊಗರಿ, ಕಡಲೆ, ಜೋಳ, ಗೋಧಿ, ಮೆಣಸಿನಕಾಯಿ ಮತ್ತು ಸೂರ್ಯಕಾಂತಿಯನ್ನು ಬೆಳೆದು ಇವರು ಇಳುವರಿಯನ್ನು ಪಡಿತಾ ಇದ್ದಾರೆ. ವಿಶೇಷವಾಗಿ ಇವರು ತೊಗರಿ, ಈರುಳ್ಳಿ, ಮೆಣಸಿನಕಾಯಿ, ಜೋಳ, ಗೋಧಿ, ಕಡಲೆ ಮತ್ತು ಸೂರ್ಯಕಾಂತಿಯಲ್ಲಿ ಕೂಡ ಇವರು ಹೋಮಿಯೋ ಔಷಧಿಗಳನ್ನು ಬಳಸಿಕೊಂಡು ಇಳುವರಿಯನ್ನು ಪಡಿತಾ ಇದ್ದಾರೆ. ಮತ್ತು ಈಗ ಇವರನ್ನು ಮಾತಾಡಿಸಿ ಅವರ ಅನುಭವವನ್ನು ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋಣ ಅಂತ. ಮೈಬೂಬ್ ಬಡೇಗಾರ್ ಅವರೇ, ತಮಗೆ ಆತ್ಮೀಯದ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಮೈಬೂಬ್ ಅವರೇ, ತಾವು ಎಷ್ಟು ವರ್ಷದಿಂದ ಕೃಷಿಯನ್ನು ಮಾಡ್ತಾ ಇದ್ದೀರಿ? ನಾ ಏನಿಲ್ಲ ಅಂದ್ರೆ ಈಗ ಒಂದು 8-10 ವರ್ಷ ಮ್ಯಾಗ ಐತ್ರಿ ಮಾಡ. ಇದು ಉಮಾಪತಿ, ಇದು ವೈದ್ಯ ಕೃಷಿಯಿಂದ ಇದು 2-3 ವರ್ಷ ಐತ್ರಿ. ವೈದ್ಯ ಉಪಯೋಗ ಮಾಡತ್ತೀವಿ, ಎಲ್ಲಾ ಬೆಳಿ ಚಲೋ ಬಂದಾವ್ರಿ. ಮುಂಚೆ ನೀವು ರಾಸಾಯನಿಕ ಬಳಸ್ತಾ ಇದ್ದೀರೇನ್ರಿ? ಹಾ, ಗೊಬ್ಬರ ಇದು ಬಿತ್ತಿದೇವ್ರಿ. ಇವ್ರೇನು ಔಷಧ ಕೊಡಾನ ವೈದ್ಯ ಹಚ್ಚ ಕೃಷಿಯಿಂದ ಬಿತ್ತಲಾತೀವಿ, ಚಲೋ ಬರ್ಲಾತಾವ್ರಿ ಬೆಳಿ. ಅಂದ್ರೆ ನೀವು ರಾಸಾಯನಿಕ ಬಳಸ್ತಾ ಇದ್ರಿ ಅಂತ ಹೇಳ್ತಾ ಇದ್ರಲ್ರಿ, ಆ ರಾಸಾಯನಿಕ ಈ ಹೋಮಿಯೋ ಔಷಧಿಗಳ ಬಹಳ ವ್ಯತ್ಯಾಸ ಕಾಣಬಹುದಲ್ರಿ? ಬಹಳ ವ್ಯತ್ಯಾಸ ಐತ್ರಿ. ಅದಕ್ಕ ಇದ ಬೆಳಿ ಪರಕ್ ಬರ್ತಾವ್ರಿ. ಅದು ಬೆಳಿ ಅಟ್ಟ ಇದು ಅನ್ಸಂಗಿಲ್ಲ, ಇದು ಚಲೋ ಬರ್ತದ, ಅದ್ರ ರೈತರಿಗೆ ಉಳಿತಾಯನು ಆತದ, ಇದ್ರೊಳಗೆ ಎಲ್ಲಾ ಚಲೋ ಐತ್ರಿ. ನಾವು 2-3 ಸಹಿತ ವೈದ ಇದು ಮಾಡತ್ತೇವಲ್ರಿ, ಎಲ್ಲಾ ಚಲೋ ಬಂದದ್ರಿ. ಅಂದ್ರೆ ತಾವೇನ್ ಹೇಳ್ತಾ ಇದೀರಿ ಅಂದ್ರೆ ಖರ್ಚು ಕಡಿಮೆ ಆಕತಿ, ಆದಾಯನೂ ಬರ್ತದೆ ಹೇಳ್ತಾ ಇದೀರಿ. ಈ ಹೋಮಿಯೋ ಕೃಷಿ ಅಷ್ಟು ಚಲೋ ಐತೆ? ಚಲೋ ಐತ್ರಿ. ಈಗ ಸಾವಯವ ತಾವು ಮಾಡ್ತಾ ಇದೀನಿ ಅಂತ ಹೇಳಿದ್ರಿ. ಈ ಸಾವಯವ ಮಾಡ್ಬೇಕಂದ್ರ ದನ ಕರುಗಳ ಅವಶ್ಯಕತೆ ಇರ್ತೈತಿ. ಈ ದನ ಕರುಗಳು ತಮ್ಮಲ್ಲಿ ಅದಾವನ್ರಿ? ಹಾ, ಅದಾವ್ರಿ. ಎಷ್ಟ ಅದಾವ್ರಿ? ಒಂದ್ ಎಮ್ಮಿ ಅದಾವ್ರಿ. ಒಂದ್ ಆಡ್ ಐತಿ. ಅದ್ರ ಹಾಲಿನ ಉತ್ಪನ್ನವನ್ನು ತಾವು ಪಡಿತಾ ಇದ್ದಾರೆ. ತಾವು ಈಗ ಸಾವಯವ ಮಾಡ್ತಾ ಇದೀನಿ ಅಂತ ಹೇಳಿದ್ರಿ. ಈಗ ಸಾವಯವದಲ್ಲಿ ಅಂದ್ರ ಈಗ ಹೊಲದಲ್ಲಿರುವಂತ ಸಾವಯವನ್ನ ಅಂದ್ರ ಈಗ ಜೋಳದ ದಂಟನ್ನ, ಮೆಕ್ಕೆಜೋಳದ ದಂಟಗಳ ಇರ್ತಾವಲ್ರಿ, ಅದಕ್ಕೆ ಹಾಕ್ತಿವಲ್ರಿ ದನಗಳಿಗೆ ಹಾಕ್ತಿರಿ. ಅದರಿಂದ ಬಂದಂತ ಸಗಣಿಯನ್ನ ತಾವು ಹೊಲಕ್ಕೆ ಹಾಕ್ತೀವಿ. ತಾವು ಹೋಮಿಯೋ ಕೃಷಿಯನ್ನ ಯಾವ ಬೆಳೆಯಿಂದ ಪ್ರಾರಂಭ ಮಾಡಿದ್ರಿ? ನಾವು ಮೆಕ್ಕೆಜೋಳ ಫಸ್ಟ್ ಸೇಲ್ ಮಾಡಿದ್ರಿ. ಮೆಕ್ಕೆಜೋಳದಿಂದ? ಮೆಕ್ಕೆಜೋಳದಲ್ಲಿ ಯಾವ ರೀತಿಯಾದ ಈ ಔಷಧಿಗಳನ್ನ ಬಳಸ್ಕೊಂಡ್ರಿ ತಾವು? ಅದೇ ವೈದ್ಯ ಕೃಷಿಯಿಂದ ಹಚ್ಚಿ ಬಿತ್ತದೇವ್ರಿ. ಬೀಜೋಪಚಾರದಿಂದ ಚಾಲು. ಬೀಜೋಪಚಾರ ಯಾವ ರೀತಿ ಮಾಡಿದ್ರಿ? ಅದು ನೆಳಕುತ್ ಕೃಷಿಯಿಂದ ಬುಟ್ಟೆಗೆ ಹಾಕಿ ಎಲ್ಲ ಹಚ್ಚದೇವ್ರಿ. ಅದಕ್ಕೆ ಹಚ್ಚ ಕೃಷಿಯಿಂದ ಒಂದ್ ಸ್ವಲ್ಪ ಗಾಳಿಗೆ ಹಾಕಿ ಗಿರೀಶ್ ಅವ್ರು ಕೊಟ್ಟಂತ ಔಷಧಿಯನ್ನ ತಾವು ಮೊದಲ ಬೀಜಕ್ಕೆ ಲೇಪನ ಮಾಡಿ ಅದನ್ನ ನೆರಳಿನಲ್ಲಿ ಒಂದ್ ಅರ್ಧ ತಾಸು ಒಣಗಿಸಿದ್ರಿ. ಆಮೇಲೆ ತಾವು ಬಿತ್ತನೆಯನ್ನು ಮಾಡಿದ್ರಿ. ಈಗ ಮೆಕ್ಕೆಜೋಳದಲ್ಲಿ ಪಾಲ್ ಸೈನಿಕ ಹುಳುವಿನ ಕಾಟ ಮತ್ತ ಲದ್ದಿ ಹುಳುವಿನ ಕಾಟ ಅಂತ ಬರ್ತೈತಿ. ಅದಕ್ಕೆ ರಾಸಾಯನಿಕ ಸಿಂಪಡಣೆ ಮಾಡಿದ್ರೆ ನಾವು ಹೋಮಿಯೋಪತಿ ಔಷಧಿಗಳನ್ನ ಸಿಂಪಡಣೆ ಮಾಡಿದ್ರಿ? ಹೋಮಿಯೋಪತಿನ ಮಾಡಿದ್ರಿ. ಅದರ ರಾಸಾಯನಿಕ ಈ ಹೋಮಿಯೋಪತಿ ಔಷಧಿಗಳಿಗೆ ಸಿಂಪಡಣೆ ವ್ಯತ್ಯಾಸ ಕಾಣಬಹುದಲ್ರಿ ತಾವು? ವ್ಯತ್ಯಾಸ ಐತಲ್ರಿ. ಯಾವ ರೀತಿ ಅಂತ ಹೇಳ್ತೀರಿ? ಅದಕ್ಕಿಂತ ಚಲೋ ಬರ್ತದ್ರಿ ಅದು. ಅದು ಔಷಧ ಹೊಡೆಯನ ಅದಕ್ಕೆ ಅದು ಹೊಳಿ ಮಳಿ ಹೊಡಿಬೇಕಾಗ್ತದ್ರಿ. ಇದಕ್ಕೆ ಏನೂ ಇಲ್ಲ. ಹೆಂಗ ಈ ರಾಸಾಯನಿಕ ಔಷಧಿಗಳನ್ನ ಸಿಂಪಡಣೆ ಮಾಡೋದ್ರಿಂದ ಮತ್ತೆ ಹೊಡಿಬೇಕು ಅನಿಸ್ತೈತಿ? ಈ ಹೋಮಿಯೋ ಔಷಧಿ ಸಿಂಪಡಣೆ ಮಾಡಿದ್ರೆ ಒಂದಿಲ್ಲ 2 ಸಲ ಕಡಿಯಕ್ ಆಗ್ಬಿಡ್ತಾವ್ ಬೆಳಿ. ಮೆಕ್ಕೆಜೋಳದ ಯಾವ ರೀತಿ ತಾವು ಇಳುವರಿಯನ್ನು ಪಡೆದ್ರಿ? ಅದು ಎಕರೆಗೆ 30 ಕ್ವಿಂಟಲ್ ತನ ಬಂದದ್ರಿ. ಎಕರೆಗೆ 30 ಕ್ವಿಂಟಲ್ ಬಂತ ಅಂದ್ರ ಈಗ ರಾಸಾಯನಿಕ ಬೆಳೆದಂತ ಕಾಳುಗಳಿಗೆ ನೀವು ಬೆಳೆದಂತ ಮೆಕ್ಕೆಜೋಳ ಕಾಳುಗಳಲ್ಲಿ ಏನಾದ್ರು ವ್ಯತ್ಯಾಸ ಕಾಣಬಹುದಲ್ರಿ? ವ್ಯತ್ಯಾಸ ಐತಲ್ರಿ. ಇದು ಏನು ಹೋಮಿಯೋಪತಿದ ಹಚ್ಚೇವಲ್ರಿ, ಕಾಳು ದಪ್ಪ ಬರ್ತದ, ಒಂದ್ ಸ್ವಲ್ಪ ಅಡ್ಡಾಗ್ಲೂ ಬರ್ತದ್ರಿ. ಅದಕ್ಕೆ ಅದಕ್ಕೆ ಬೆಳಿ ಪರಕ ಆತದ್ರಿ, ಆ ಕಾಳು ಪರಕ ಆತದ್ರಿ. ಇಳುವರಿ ವಜ್ಜಿನ ಹೆಚ್ಚು ಬರ್ತದ್ರಿ. ಇದು ಮತ್ತೆ ತೂಕದಲ್ಲಿ ಮತ್ತೆ ಇಳುವರಿ ಕಾಳುಗಳಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡಿತಾ ಇದ್ದೀನಿ ಅಂತ ತಾವು ಹೇಳ್ತಾ ಇದ್ದೀನಿ. ಈಗ ಮೆಕ್ಕೆಜೋಳ ಈಗ 30 ಕ್ವಿಂಟಲ್ ಇಳುವರಿ ಪಡೆದಿದ್ದೀನಿ ಅಂತ ತಾವು ಹೇಳಿದ್ರಿ, ಅದರ ಮಾರಾಟನೂ ಮಾಡಿದಿರಿ. ಈಗ ನಿಮ್ಮ ರೈತರ ಅಂದ್ರೆ ನಿಮ್ಮ ಹೊಲದಲ್ಲಿ ಪಕ್ಕದಲ್ಲಿರುವಂತ ರೈತರು ಈಗ ನಿಮಗ್ ಕೇಳಿರ್ಬೇಕಲ್ಲ ಯಾವ ರೀತಿ ಈ ತರ ಮಾಡಿದ್ರಿ ಅಂತೇಳಿ. ಹಾ, ಕೇಳ್ಯಾರ ಇದು ಎಲ್ಲಿ ತಂದ್ರಿ ಔಷಧಿ ಹಂಗ? ಅದಕ್ಕಿಂತ ಮಗ್ಗಲ 3-4 ಮಂದಿ ಒಯ್ದಾರ್ರಿ ನಮ್ ನೋಡಿ, ಅವರು ಸ್ವಲ್ಪ ಚಲೋ ಆಗ್ಯದ ಅಂತ ಹೇಳ್ಯಾರಿ. ಅವ್ರ ಇಳುವರಿನೂ ಚಲೋ ಬಂದ? ನನಗೆ ನೀನೇ ತಗೊಂಡ್ ಬಾರಪ್ಪ ಅದಕ್ಕಿಂತ ಕೊಟ್ಟೋದ್ರು, ನಾ ಹೋಗಿ ತಗೊಂಡ್ ಹೋಗಿ ಕೊಟ್ಟೇವ್ರಿ ಅವ್ರಿಗೆ. ಅಂದ್ರೆ ಈಗ ಮೆಕ್ಕೆಜೋಳ ಜೊತೆ ತೊಗರಿನೂ ಬೆಳೆದಿನಿ ಅಂತ ಹೇಳಿದ್ರಿ, ತೊಗರಿ ಯಾವ ರೀತಿ ಬೆಳೆದ್ರಿ? ತೊಗರಿನ ಚಲೋ ಆಗ್ಯದ್ರಿ. ತೊಗರಿನು 15 ಕ್ವಿಂಟಲ್ ತನ ಬಂದದ್ರಿ ಒಂದ್ ಎಕರೆ. ರಾಶಿನೂ ಮಾಡಿರಿ ಈಗ? ಹಾ, ರಾಶಿ ಹೋದ ವರ್ಷ ಮಾಡಿ. ಹೋದ ವರ್ಷದ ಈ ವರ್ಷ ಏನ ಮಾಡಿಲ್ಲ ರಾಶಿ, ಈಗ ಹಚ್ಚೇವ್ರಿ ಮಾಡಿಲ್ಲ ರಾಶಿ. ಈಗ ತೊಗರಿಯನ್ನ ಯಾವ ರೀತಿ ತಾವು ಬೀಜೋಪಚಾರ ಮಾಡಿದ್ರಿ, ಮತ್ತೆ ಸಾಲಿನಿಂದ ಸಾಲಿಗೆ ಎಷ್ಟು ಅಂತರವನ್ನ ಇಟ್ಟಿರಿ ತಾವು? ಸಾಲಿನ ಸರ್ 4 ಫೂಟ್ರಿ. 4 ಫೂಟ್? ಹಾ, 4 ಫೂಟ್ ಹಚ್ಚಿ ಅದಕ್ಕ ಕುತ್ಕೇಶಿಂದ ನೆಳಕುತ್ ಹಚ್ಚುದ್ರಿ, ಒಣಗಿಸ್ಕೇಶಿಂದ ಬಿತ್ತದ್ರಿ ಟ್ರಾಕ್ಟರ್ಲೆ. ಅಲ್ಲಿಂದ ಹಿಂದ ಬೆಳೆ ಬಂದಿದ ಮ್ಯಾಗ ಔಷಧ ಹೊಡ್ಕೋತ ಹೋಗುದ್ರಿ. ಆದ ಇದು ಹೋಮಿಯೋಪತಿನ ಹೊಡ್ಕೋತ ಹೋಗಿ ಔಷಧಗಳನ್ನ ಬಳಸಿರಿ. ಆದ್ರೆ ಇದು ನೀವು ಕುಡಿಯೋದು ಚೂಟಿದ್ರಿ ತೊಗರಿಯಲ್ಲಿ? ಕುಡಿ ಏನ್ ಚೂಟಿಲ್ರಿ ನಾವು, ಹೊಲ ಬಾಳ ಇರ್ತದ್ರಿ, 10 ಎಕರೆ 15 ಎಕರೆ ಹಿಂಗ ಹಾಕ್ತೇವ್ರಿ, ನಮ್ ಕುಡಿ ಚುಟ್ಟದೇನ ಆಗಿಲ್ಲ. ಕುಡಿ ಚುಟ್ಟದೇನ ಆಗಿಲ್ಲ. ಆದ್ರೆ ಈ ರಾಸಾಯನಿಕ ಬೆಳೆದಂತ ಬೆಳೆಗಳಿಗೆ ಮತ್ತೆ ಈ ಹೋಮಿಯೋಲಿ ಬೆಳೆದಂತ ನಿಮ್ಮ ತೊಗರಿಗೆ ವ್ಯತ್ಯಾಸ ಕಾಣ್ಬೋದು? ವ್ಯತ್ಯಾಸ ಐತ್ರಿ. ಅದಕ್ಕೆ ಅದನ್ನು ಹಾಕಿ ನೋಡೇವ್ರಿ, ಅದನ್ನು ಹಾಕಿ ನೋಡೇವು. ಇದು 10 ಕ್ವಿಂಟಲ್ ತನ ಬಂದದ್ರಿ ಅದು, ಇದು 15 ಕ್ವಿಂಟಲ್ ತನ ಹೋಗ್ಯಾದ್ರಿ 1 ಎಕರೆಕ. ಹಾ, ನೀವು ಒಂದೇ ಹೊಲದಲ್ಲಿ ರಾಸಾಯನಿಕ ಸ್ವಲ್ಪ ಮಾಡ್ರಿ, ಹೋಮಿಯೋಪತಿಯಲ್ಲಿ ಸ್ವಲ್ಪ ಮಾಡ್ರಿ, ಅದರಲ್ಲಿ ಕಾಳುಗಳಲ್ಲಿ ವ್ಯತ್ಯಾಸ ಕಾಣಬಹುದಲ್ಲ? ಆಗ್ತದ್ರಿ. ಅದ್ರೆ ಯಾವ ರೀತಿ ಅಂತ ಹೇಳ್ತೀರಿ? ಇದು ಚಲೋ ಆತದ್ರಿ. ಹೋಮಿಯೋಪತಿ ಏನ್ ಹಚ್ತೇವೋ ಅದು ಖಂಡ ಆತದ್ರಿ, ಒಂದ್ ಸ್ವಲ್ಪ ಕಂದಗಳ ಬರ್ತದೆ. ಹಾ, ಕಂದಗಳ ಬರ್ತದ, ಇದ್ರಾಗ ಬರಂಗಿಲ್ಲ. ಈ ಹೋಮಿಯೋಪತಿ ಒಳಗೆ ಬರಂಗಿಲ್ಲ ಅಂದ್ರೆ ಕಾಳುಗಳು ದಪ್ಪ ಇರ್ತದೆ, ದಪ್ಪನು ಇರ್ತದ, ಅಗದಿ ಚೊಕ್ಕ ಬರ್ತದೆ. ಕಲರ್ ಅಲ್ಲಿ ವ್ಯತ್ಯಾಸ ಏನಾದ್ರೂ ಕಾಣಬಹುದು? ಬರ್ತದ್ರಿ, ಕಲರ್ನು ಪರಕ ಆತದ, ಮತ್ ಕಾಳ ಎಕ್ದಮ್ ಬಹಳ ಚಲೋ ಬರ್ತಾವ. ಅಂದ್ರೆ ಇದು ಹೋದ ವರ್ಷದ್ದು ಹೇಳ್ತಾ ಇದ್ದೀವಿ. ಅದರಲ್ಲಿ ಈಗ ನೀವು ಮಾರುಕಟ್ಟೆಗೆ ಮಾರಕ ಹೋದ್ರಿ, ಎರಡು ಸಪರೇಟ್ ಸಪರೇಟ್ ಹೋದ್ರೆ ಎರಡು ಮಿಕ್ಸ್ ಮಾಡಿ ಸಪರೇಟ್ ಹೋದೇವ್ರಿ, ಅದ್ರ ಬೆಲೆಗಳಲ್ಲಿ ವ್ಯತ್ಯಾಸ ಕಾಣಬಹುದು? ಆಗ್ಯಾದಲ್ರಿ, ಅದಕ್ಕೆ 100-200 ಫರಕ್ ಆಗ್ಯದ. ಈ ರಾಸಾಯನಿಕ ಬೆಳೆದಿರಕ್ಕ ಮತ್ತು ಹೋಮಿಯೋದಲ್ಲಿ ಬೆಳೆದಿರಕ್ಕ 100-200 ರೂಪಾಯಿ ವ್ಯತ್ಯಾಸ ಐತಿ ಅಂತ ಹೇಳ್ತಾ ಇದ್ರಿ. ಆಗ್ಯದ ಆಗ್ಯದ. ಜೋಳಕ್ಕೂ ಹಚ್ಚೇವ್ರಿ, ಜೋಳನು ಭಾರಿ ಚಲೋ ಬಂದದ್ರಿ ಹೋದ ವರ್ಷದಿಂದ. ಈ ವರ್ಷ ಇನ್ನ ಹಚ್ಚೇವ್ರಿ, ಇನ್ನ ಬೆಳೆದಿದ ಜೋಳ. ಹೋದ ವರ್ಷದ ಜೋಳಕ್ಕೂ ಔಷಧಗಳನ್ನ ಬಳಸಿರಿ, ಮಾಡಿ ಅದರಲ್ಲಿ ಇಳುವರಿ ಚೆನ್ನಾಗೈತಿ, ಚಲೋ ಆಗ್ಯದ್ರಿ. 2 ಎಕರೆಕ 54 ಕಟ್ಟ ಬಂದದ್ರಿ. 2 ಎಕರೆಕ 54 ಕಟ್ಟ ರೀ. ಮತ್ತ ಅದು ಎಲೆಗಳಲ್ಲಿ ಮತ್ತು ತೆನೆಗಳಲ್ಲಿ ಏನಾದ್ರು ವ್ಯತ್ಯಾಸ ಕಾಣಬಹುದು? ಹಾ, ವ್ಯತ್ಯಾಸ ದಪ್ಪ ಬರ್ತಾವ್ರಿ, ಚಲೋ ಬರ್ತಾವ ತೆನಿ, ಅಗದಿ ಮಸ್ತ್ ಬಂದದ್ರಿ. ಅಂದ್ರೆ ಕಾಳಲ್ಲಿ ದಪ್ಪ ವ್ಯತ್ಯಾಸ ಕಾಣಬಹುದಲ್ಲ? ಐತ್ರಿ, 1 ನಂಬರ್ ಬಂದಾವ. ಅದೇ ರೀತಿ ನೀವು ಈರುಳ್ಳಿಯನ್ನು ಬೆಳೆದ್ರಿ ಅಂತ ಹೇಳಿದ್ರಿ, ಈ ಈರುಳ್ಳಿ ಯಾವ ರೀತಿ ತಾವು ಬೀಜೋಪಚಾರ ಮಾಡಿದ್ರಿ? ಅದಕ್ಕೂ ಅದೇ ಸೇಮ್ ಹಚ್ಚಿದ್ರಿ. ಅದು ಏನ್ ಹಚ್ತೇವು ಜೋಳಕ್ಕ ಗೋಧಿಕ್ ಹೆಂಗ್ ಹಚ್ತೇವ ಅದಕ್ಕೂ ಹಂಗೆ ಹಚ್ಚಿಕೆಸಿಂದ ಟ್ರಾಕ್ಟರ್ಲಿ ಬಿತ್ತು ಬಿಡುದ್ರು. ಅದ್ರ ಜೊತೆ ಮೆಣಸಿನಕಾಯಿನೂ ಬೆಳೆದಿರ್ತಾವ? ಹಾ, ಮೆಣಸಿನಕಾಯಿ ಒಳಗೆ ಕೂರಿಸಿ. ಅಂದ್ರೆ ಈ ಮೆಣಸಿನಕಾಯಲ್ಲಿ ಈಗ ಮಂಜ ಈಗ ಬೆಳ್ದೈತಲ್ರಿ, ಇಬ್ಬನಿ ಅದು, ಅದಕ್ಕೆ ಹೂ ಕತ್ತರಿಸ್ತಿರ್ತಾವ. ಈ ಹೋಮಿಯೋಪತಿ ಔಷಧಗಳನ್ನ ಬಳಸಿದ್ರ ಅದ್ರ ನೀವು ಅದಕ್ಕೆ ಅದಕ್ಕೆ ಕಡಿಮೆ ಆತದ್ರಿ? ಕಡಿಮೆ ಆಯ್ತು. ಕಡಿಮೆ ಆಯ್ತು. ಈಗ ಈರುಳ್ಳಿಯಲ್ಲಿ ಈಗ ಚಲೋ ಬಂದದ್ರಿ? ಚಲೋ ಬಂದ. ಈಗ ಗಡ್ಡೆಗಳ ಸೈಜ್ ಯಾವ ರೀತಿ ಐತ್ರಿ ಅದು? ಅಂದ್ರೆ ಈಗ ಕೆಲವೊಂದಿಷ್ಟು ಜನರು ಏನಾಗೈತ್ರಿ, ಈಗ ಮಳೆ ಜಾಸ್ತಿ ಆಗಿರತೈತಿ, ಒಮ್ಮೆ ಇದಾಗ್ಬಿಡನ ಗಡ್ಡೆಗಳು ಕೆಡದಿರ್ತಾವ, ಆ ರೀತಿ ಏನಾದ್ರೂ ನಿಮ್ಮ ಹೊಲದಲ್ಲಿ ಏನಾದ್ರೂ ತೊಂದರೆ ಆಯ್ತಾ? ಇಲ್ಲ, ಕೆಟ್ಟಿಲ್ಲ ನಮ್ಗೆ, ಚಲೋ ಆಗ್ಯದ. ಚಲೋ ಆಗೈತಿ. ಮತ್ತೆ ಯಾವ ಬೆಳೆಗಳನ್ನ ಬೆಳಿತೀರಿ? ಕಡ್ಲಿ ಮತ್ತು ಸೂರ್ಪಾನ್ ಬೆಳೆದೇವ್ರಿ, ಸೂರ್ಯಕಾಂತಿನೂ ಬೆಳೆದಿರಿ, ಅದನ್ನು ಬೀಜೋಪಚಾರ ಈ ಹೋಮಿಯೋದಲ್ಲೇ ಮಾಡಿರಿ. ನೀವೆಲ್ಲ ಈ ಹೋಮಿಯೋ ಔಷಧದಲ್ಲೇ ಬೆಳೆಗಳನ್ನ ಬೆಳಿತಾ ಇದ್ರಿ? ಮತ್ತೆ 2-3 ವರ್ಷ ಆಯ್ತು ಇದೇ ಇದು ಮಾಡತ್ತೇವ್ರಿ. ತಾವು ಈ ಸೂರ್ಯಕಾಂತಿಯನ್ನ ಬೆಳೆದಿನಿ ಅಂತ ಹೇಳಿದ್ರಿ, ಇದನ್ನ ಯಾವ ರೀತಿ ಬೆಳೆಯನ್ನ ತಾವು ಬೆಳೆದ್ರಿ? ಅದನ್ನು ಚಲೋ ಬೆಳೆದ್ರಿ ಬಹಾದರ್. ಅವಾಗ ಗೊಬ್ಬರ ಹಾಕಿ ಮೊದಲು ಬೆಳೆದಕ್ಕಿಂತ ಅದಕ್ಕಿಂತ 1-3 ಕ್ವಿಂಟಲ್ ಹೆಚ್ಚಿಗೆ ಬೆಳೆದೇವ್ರಿ. 1 ಎಕರೆಕ ಇಳುವರಿ ಚೆನ್ನಾಗಿ ಬರ್ತದೆ, ಚಲೋ ಬಂದ. ಅಂದ್ರೆ ಹೂಗಳಲ್ಲಿ ತೆನೆಗಳಲ್ಲಿ ಏನಾದ್ರು ವ್ಯತ್ಯಾಸ ಕಾಣಬಹುದ್ರಿ? ಅದಕ್ಕೆ ವ್ಯತ್ಯಾಸ ಆಗ್ಯಾದ್ರಿ. ಮಗ್ಗಲು ಹಾಕಿ ಗೊಬ್ಬರ ಹಾಕಿದವರು ಅದಾರೆ, ಅಲ್ಲಿ ನಾವು ಹಾಕಲಾರ್ದು ಬಿತ್ತಿದೇವ್ರಿ. ಅಂದ್ರೆ ರೈತರು ಕೇಳ್ತಿರ್ಬೇಕಲ್ರಿ, ನೀವು ಏನ್ ಹಾಕಿ ಬೆಳೆದಿರಿ, ಯಾವ ತರ ಅದ ಕೇಳ್ತಾರಲ್ರಿ? ಕೇಳಕಿಸಿಂದ ನಾವು ಮಗ್ಗಲವರು ಅವ್ರು ಬೇಡ್ತಾರೆ ಔಷಧ, ಅದು ಬೇಡ ಒಯ್ದು ಕೊಟ್ಟೇವ್ರಿ. ಈಗ ಸೂರ್ಯಕಾಂತಿಗೆ ಕೋರಿ ಹುಳುಗಳ ಕಾಟ ಬರತ್ತರಿ? ಈ ಸಲ ಬಂದಿಲ್ರಿ. ಎಲೆಗಳ ತಿನ್ನೋದು ಮಾಡ್ತಿರಲ್ರಿ, ಏನಾದ್ರೂ ಸ್ಪ್ರೇ ಮಾಡಿದ್ರಿ? ಏನು ಮಾಡಿಲ್ರಿ. ಏನು ಮಾಡಿಲ್ಲ. ನೀವು ಬೀಜೋಪಚಾರ ಮಾಡಿ ಬಿತ್ತಿಂದ ಡೈರೆಕ್ಟ್ ಬೆಳೆನೇ ತಕ್ಕೊಂಡಿರಿ? ಯಾವ ರೀತಿ ಅಂತ ಕೆಮಿಕಲ್ ಗಳನ್ನ ಆಗಲಿ ಅಥವಾ ಹೋಮಿಯೋ ಔಷಧಗಳನ್ನ ಮಾಡಿಲ್ರಿ, ಇಳುವರಿ ಚೆನ್ನಾಗಿ ಬಂದ. ಅದೇ ರೀತಿ ಕಡಲೆ ಮತ್ತು ಗೋಧಿಯನ್ನು ಬಿತ್ತೀನಿ ಅಂತ ಹೇಳ್ತಾ ಇದ್ರಿ, ಇವುದರಲ್ಲಿ ಯಾವ ರೀತಿ ಮಾಡ್ತಾ ಇದ್ರಿ? ಅದೇ ಸೇಮ್ ಹಚ್ಚಿದ್ರಿ, ಅದು ಏನ್ ಹಚ್ತೇವ ಅದನ್ನು ಚಲೋ ಬಂದದ್ರಿ. ಅದನ್ನು ಎಕ್ಲಂಬರ್ ಅಗದಿ ಮಸ್ತ್ ಬಂದವ್ರಿ. ಅದಕ್ಕೆ ಮಗ್ಗಲ ಹೊಲದವರು ಗೊಬ್ಬರ ಹಾಕಿ ಬಿತ್ತಿರ್ತಾರೆ ಅವ್ರು, ಒಬ್ಬರು ಕೇಳಂಗಿಲ್ರಿ, ಏ ಇಲ್ಲ ನಾವು ಗೊಬ್ಬರ ಹಾಕಿ ಬಿತ್ತೇವ ನಮ್ಗೆ ಚಲೋ ಬರ್ತಾ ಇರ್ತಾರೆ ಅವರು. ಬೆಳೆದಾಗ ನಮ್ ಕೇಳ್ತಾರೆ ಅವರು, ಇದು ನಿಮ್ದು ಹೆಚ್ಚಿಗೆ ಬೆಳೆತಲ್ಲ, ಎಕರೆ ಕಿಟ್ಟು ನಿಮ್ದು ಬೆಳೆದ ನಮ್ದು ಕಡಿಮೆ ಬೆಳೀತು ಅಂದ್ರೆ ಇಳುವರಿ ಬಂದ ಇಳುವರಿ. ಹಾ, ಅವಾಗ ಕ್ವಿಂಟಲ್ಗಳ ವ್ಯತ್ಯಾಸ ಕೇಳ್ತಾರೆ, ಅವಾಗ ಕೇಳ್ತಾರೆ. ಹಾ, ನೀವು ಏನ್ ಗೊಬ್ಬರ ಹಾಕಿರಿ ನಾವು ಅವಾಗ ಹೇಳ್ತೇವ್ರ ಅವ್ರಿಗೆ, ಹೋಮಿಯೋಪತಿ ನಾವು ಇದು ಮೆಡಿಸಿನ್ ಹಚ್ಕೇಸಿಂದ ಇದು ಮಾಡೇವು, ನಮ್ದು ಹಿಂಗಾಗ್ಯದ ಅಂತ ಹೇಳ ಅವಾಗ ಅವರು ಇದು ಮಾಡ್ತಾರೆ. ಈಗ ಕಡ್ಲಿನ ಬಿತ್ತಿರಿ, ಈ ಕಡ್ಲಿನ ಕುಡಿ ಚೂಟದ ವ್ಯವಸ್ಥೆ ಮಾಡಿರಿ. ಹಾ, ಕುಡಿ ಚೂಡ್ತೇವ್ರಿ. ಅದ್ ಕುಡಿ ಯಾಕೆ ಚೂಟದ್ರ ಅಂತ ಏನಾದ್ರೂ ನಮ್ಮ ರೈತರಿಗೆ ಹೇಳ್ತೀರಿ? ಅದು ನಾಡ್ತದ್ರಿ, ಹೆಚ್ಚ ಗಿಡ ಹೊಡಿತದ. ಅಂದ್ರೆ ತುದಿ ಚೂಟೋದ್ರಿಂದ ಮಗ್ಲು ಗಿಡ ಪೂರಾ ಮಗ್ಲು ಹೊಡೆದು ಸಾಲ್ ಸಾಲ್ ಕೂಡ್ಕೋತಾವ್ರಿ, ಅಗದಿ ಮಸ್ತ್ ತಳದಿಂದೇ ಬಂದ್ ಬಿಡ್ತದ್ರಿ. ಅದು ಕುಡಿ ಚುಟ್ಲಿಕ್ಕೆ ಅಂದ್ರೆ ಮ್ಯಾಗ ಹಿಂಗ ಅಂತರ ಬರ್ತದ್ರಿ ಗಿಡ, ಅಂತರ ಬಂದ್ ಮ್ಯಾಗೆ 4 ಕಾಯಿ ಹಾಕಿ ಕುತ್ತ ಬಿಡ್ತದ. ಅಂದ್ರೆ ಇದು ಕುಡಿ ಚೂಟೋದ್ರಿ ಅಂದ್ರೆ ಮಗ್ಲು ಕವಲುಗಳು ಹೊಡೆದ್ರೆ ಅದಕ್ಕೆ ಹೂವ ಕಾಯಿ ಹೆಚ್ಚು ಬರ್ತದೆ, ಹೆಚ್ಚಾಗ್ತದ್ರಿ. ಅದಕ್ಕೆ ಎಕ್ದಮ್

ಒಳ್ಳೆ ಫಲಿತಾಂಶ ಬಂದ ತಕ್ಷಣ ಅವರು ಹಂಗೆ ಪ್ರತಿ ವರ್ಷ 2-3 ವರ್ಷ ಆಯ್ತು ಅವರು ಯೂಸ್ ಮಾಡಕತ್ತ ಹೋಮಿಯೋ ಮೆಡಿಸಿನ್. ಅದರಿಂದ ಅವರಿಗೆ ಅನುಕೂಲ ಆಗೈತಿ, ಮತ್ತು ತುಂಬ ಒಳ್ಳೆ ಇಳುವರಿನೂ ಪಡೆದಿದ್ದಾರೆ, ಮತ್ತು ಆಜುಬಾಜು ರೈತರಿಗೂ ಅದರ ಅವರು ಕೂಡ ಮಾರ್ಗದರ್ಶನ ಕೂಡ ಆತಾರೆ ಹಿಂಗೆ ಮಾಡಿದ್ದೀವಿ ಹಿಂಗಂತ ಅಂತೇಳಿ. ಅದಕ್ಕೆ ಆ ನಿಟ್ಟಿನಲ್ಲಿ ಎಲ್ಲ ರೈತರು ಮುಂದುವರೆದಿದ್ದೆ ಅದರಲ್ಲಿ. ಅಂದರೆ ಒಂದು ದಿವಸ ವಿಷಮುಕ್ತ ಆಹಾರ ವಿಷಮುಕ್ತ ದೇಶ ಮಾಡಬೇಕಂತ ಒಂದು ಅತಿ, ಮತ್ತು ಎಲ್ಲ ರೈತರು ಕೈ ಜೋಡಿಸಿದ್ರೆ ನಿಜವಾಗ್ಲೂ ನಾವು ವಿಷಮುಕ್ತ ಆಹಾರ ಮಾಡಿದ್ರೆ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಜೀವನ ಒಳ್ಳೆಯ ಇದು ಬಿಟ್ಟು ಹೋಗಕ್ಕೆ, ಯಾಕಂದ್ರೆ ನಾವೆಲ್ಲ ಭೂಮಿನ ಹಾಳು ಮಾಡಿ ಕೆಡಿಸಿ ಹೋದ್ರೆ ಮುಂದಿನ ಪೀಳಿಗೆ ಬದುಕಬೇಕು. ಅದಕ್ಕೆ ಆ ನಿಟ್ಟಿನಲ್ಲಿ ಅವರು ಸಾಕಷ್ಟು ಪ್ರಯೋಗಗಳು ಮಾಡ್ತಾ ಇರ್ತಾರೆ, ಅವರಿಗೂ ಮಾರ್ಗದರ್ಶನ ಕೊಡ್ತಾ ಇರ್ತೀವಿ, ಮತ್ತು ಅವರು ಸ್ವಂತ ವಿಚಾರದಿಂದ ಅವರು ಏನಾದರೂ ಒಂದು ಪ್ರಯೋಗಗಳನ್ನು ಮಾಡ್ತಿರ್ತಾರೆ ರೈತರು. ಆ್ಯಕ್ಚುಲಿ ರೈತರ ಹೊಲನೇ ಪ್ರಯೋಗಶಾಲೆ ಅದು. ಅದಕ್ಕೆ ಆ ನಿಟ್ಟಿನಲ್ಲಿ ಅವರು ಪ್ರತಿ ವರ್ಷ ಒಯ್ತಾರೆ ಮೆಡಿಸಿನ್, ನಮ್ಮದು ಬೇರೆ ಬೇರೆ ಬೆಳೆ ಒಯ್ತಾರೆ ಹೊಡಿತಾರೆ ಯೂಸ್ ಮಾಡ್ತಾರೆ. ಏನೇ ಡೌಟ್ಸ್ ಅದು ಮೆಕ್ಕೆಜೋಳದಲ್ಲಿ ಸುಳಿ ಒಳಗೆ ಹುಳ ಕಟ್ ಮಾಡ್ತಿತ್ತು, ಅದನ್ನೆಲ್ಲ ಪ್ರಯೋಗ ಮಾಡಿ ನೋಡ್ಯಾರ, ಅದ್ರಾಗೂ ರಿಸಲ್ಟ್ ಬಂದೈತಿ. ಮತ್ತು ಇನ್ನೊಂದು ಖರ್ಚು ಕಡಿಮೆ, ರಿಸಲ್ಟ್ ಚಲೋ, ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲ, ಮನುಷ್ಯರಿಗೂ ಅಡ್ಡ ಪರಿಣಾಮ ಇಲ್ಲ, ಭೂಮಿಗೂ ಅಡ್ಡ ಪರಿಣಾಮ ಇಲ್ಲ. ಅದಕ್ಕೆ ಆ ನಿಟ್ಟಿನಲ್ಲಿ ಅವ್ರು ಮಾಡ್ಕೊಂಡು ಹೊಂಟಾರ. ಯಾವುದೇ ಕೃಷಿಗೆ ಸಂಬಂಧಪಟ್ಟಂಥ ಮಾಹಿತಿ ಬೇಕಾದ್ರೆ, ಕೃಷಿ ಯಂತ್ರೋಪಕರಣಗಾಗಿರ್ಬೋದು ಮತ್ತು ಕೃಷಿಗೆ ಬೇಕಾದಂಥ ಹೋಮಿಯೋ ಮೆಡಿಸಿನ್ ಬಗ್ಗೆ ಮಾಹಿತಿ ಬೇಕಾದರೆ ನನ್ನ ದೂರವಾಣಿ ಸಂಖ್ಯೆ 9902133996 ಈ ನಂಬರ್ಗೆ ಕರೆ ಮಾಡ್ಬೋದು. ತಮ್ಮ ಏನೇ ಸಮಸ್ಯೆ ಕುಂದು ಕೊರತೆ ಇದ್ರೆ ಹೇಳ್ಬೋದು, ಅದಕ್ಕೆ ನಾವು ಸಾಧ್ಯವಾದಷ್ಟು ನಿಮಗೆ ಪರಿಹಾರನೂ ಒದಗಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಆತ್ಮೀಯರೇ, ಮೈಬೂಬ್ ಬಡಿಗಾರ್ ಅವರು ಏನಿವತ್ತು ವಿಷಮುಕ್ತವಾದಂಥ ಒಂದು ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳುವಂತಹ ಒಂದು ವಿಚಾರಕ್ಕೆ ತಮ್ಮನ್ನು ತಾವು ಈ ಹೋಮಿಯೋ ಕೃಷಿಗೆ ಅಳವಡಿಸಿಕೊಂಡಿದ್ದಾರೆ. ಅದೇ ರೀತಿ ತಾವು ಅವರನ್ನು ಸಂಪರ್ಕ ಮಾಡಿ ಅವರ ಜೊತೆಗೆ ವಿಚಾರ ವಿನಿಮಯ ಮಾಡಿ ತಾವು ಕೂಡ ಇಂತಹ ಪ್ರಯೋಗದೊಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ವಿಷಮುಕ್ತವಾದ ಆಹಾರವನ್ನು ಬೆಳೆದು ಗ್ರಾಹಕರಿಗೆ ವಿಷಮುಕ್ತ ಆಹಾರವನ್ನು ಒದಗಿಸಲಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಿಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೋಂಡ್ ಅವರೊಡನೆ ನಡೆಸಿದ ಆತ್ಮೀಯ ಮಾತುಕತೆ ಕೇಳಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಸಿದ್ದರಾಯ್ ಎನ್ ಸಾಳುಂಕೆ. ಇನ್ನು ಮುಂದೆ ಕೇಳಿ ಒಂದು ಕೃಷಿ ಹಾಡು. ಬರಿದಾಯಿತು ಭೂಮಿಯ ತತ್ತೆ ಒಂದಾನೊಂದು ಕಾಲ

ಭಕ್ತಿನಿ ಜಾತುರೆಗೆ ಸಿದ್ಧಲಿಂಗನ ಜಾತುರೆಗೆ ನಾನು ಬತ್ತೀನಿ ಜಾತುರೆಗೆ ಸಿದ್ಧಲಿಂಗನ ಜಾತುರೆಗೆ ಸಿದ್ಧಲಿಂಗನ ಜಾತುರೆಗೆ ಅಂಗಿ ಕೊಂಡು ನಿಂಗಿನ್ ಕರ್ಕೊಂಡು ಆ ಕಾಳು ಊರ್ಕೊಂಡು ಕಳೀನ ಕರ್ಕೊಂಡು ಅಂಗಿ ಕೊಂಡು ನಿಂಗಿನ್ ಕರ್ಕೊಂಡು ಕಾಳು ಊರ್ಕೊಂಡು ಕಳೀನ ಕರ್ಕೊಂಡು ನಾನು ಬತ್ತೀನಿ ಜಾತುರೆಗೆ ಸಿದ್ಧಲಿಂಗನ ಜಾತುರೆಗೆ ನಾನು ಬತ್ತೀನಿ ಜಾತುರೆಗೆ ಸಿದ್ಧಲಿಂಗನ ಜಾತುರೆಗೆ ಸಿದ್ಧಲಿಂಗನ ಜಾತುರೆಗೆ ರೊಟ್ಟಿ ಸುಟ್ಕೊಂಡು ಪುಟ್ಟಿನ ಕರ್ಕೊಂಡು ಆ ಎಮ್ಮೆ ಹೊಡ್ಕೊಂಡು ತಿಮ್ಮೀನ ಕರ್ಕೊಂಡು ಹೈ ರೊಟ್ಟಿ ಸುಟ್ಕೊಂಡು ಪುಟ್ಟಿನ ಕರ್ಕೊಂಡು ಆ ಎಮ್ಮೆ ಹೊಡ್ಕೊಂಡು ತಿಮ್ಮೀನ ಕರ್ಕೊಂಡು ನಾನು ಬತ್ತೀನಿ ಜಾತುರೆಗೆ ಸಿದ್ಧಲಿಂಗನ ಜಾತುರೆಗೆ ನಾನು ಬತ್ತೀನಿ ಜಾತುರೆಗೆ ಸಿದ್ಧಲಿಂಗನ ಜಾತುರೆಗೆ ಸಿದ್ಧಲಿಂಗನ ಜಾತುರೆಗೆ ಕೊಲ್ಲು ಹೊತ್ಕೊಂಡು ಹೋರಿ ಹೊಡ್ಕೊಂಡು ಹೊಳ್ಳಿ ಹೊತ್ಕೊಂಡು ಕೊಳ್ಳಿ ಕರ್ಕೊಂಡು ನಾನು ಬತ್ತೀನಿ ಜಾತುರೆಗೆ ಸಿದ್ಧಲಿಂಗನ ಜಾತುರೆಗೆ ನಾನು ಬತ್ತೀನಿ ಜಾತುರೆಗೆ ಸಿದ್ಧಲಿಂಗನ ಜಾತುರೆಗೆ ಸಿದ್ಧಲಿಂಗನ ಜಾತುರೆಗೆ ಕೊಂಡು ಚಿಕ್ಕಿನ ಕರ್ಕೊಂಡು ಆ ಹೋರಿ ಹೊಡ್ಕೊಂಡು ಈರಿನ ಕರ್ಕೊಂಡು ಅಕ್ಕಿ ಹೇಕೊಂಡು ಚಿಕ್ಕಿನ ಕರ್ಕೊಂಡು ಹೋರಿ ಹೊಡ್ಕೊಂಡು ಈರಿನ ಕರ್ಕೊಂಡು ನಾನು ಬತ್ತೀನಿ ಜಾತುರೆಗೆ ಸಿದ್ಧಲಿಂಗನ ಜಾತುರೆಗೆ ನಾನು ಬತ್ತೀನಿ ಜಾತುರೆಗೆ ಸಿದ್ಧಲಿಂಗನ ಜಾತುರೆಗೆ ಸಿದ್ಧಲಿಂಗನ ಜಾತುರೆಗೆ ಸಿದ್ಧಲಿಂಗನ ಜಾತುರೆಗೆ ಕೋರಣ್ಯ ನೀಡಮ್ಮ ಕೊಡುಗಲ್ಲ ಮ್ಯಾಲೆ ಕೋರಣ್ಯ ನೀಡಮ್ಮ ಕೊಡುಗಲ್ಲ ಮ್ಯಾಲೆ ಕೋಲು ಮಂಡೆ ಜಂಗಂಬರೋ ಕೋರಣ್ಯಕ್ಕೆ ದಯ ಮಾಡೋರೇ ಕೋರಣ್ಯ ನೀಡಮ್ಮ ಕೊಡುಗಲ್ಲ ಮ್ಯಾಲೆ ಕೋರಣ್ಯ ನೀಡಮ್ಮ ಕೊಡುಗಲ್ಲ ಮ್ಯಾಲೆ ಎಲ್ಲ ಮಡ್ದಿ ಸಂಕೀರ್ಣ ಸಂಕೀರ್ಣ ಕುಲದವರೆಲ್ಲ ಜೇನು ಮಲಗಿ ಜೇನು ಬೇಟೆಗಾಗಿ ಹೋಯ್ತಾ ಇದ್ದಾರಲ್ಲ ಮಡ್ದಿ ಹೌದೌದು ನಿನ್ನೊಬ್ಬಳನ್ನ ಬಿಟ್ಟು ಹೋಗೋದಿಕ್ಕೆ ಅನುಮಾನ ಮಾಡ್ದಿ ಹೌದು ನಿನ್ನ ಬಲ್ಗೈಯ ಮುಟ್ಟಿ ಬಾಸೆ ಕೊಟ್ಟು ನನ್ನ ನೀನು ಕಳುಗೆಂಡೆ ಕೋರಣ್ಯ ನೀಡಮ್ಮ ಹುಡುಗ ಹೋಗಲ್ಲ.